ನಿಸರ್ಗದ ಜೊತೆ ಒಡನಾಟ ಇರಬೇಕು ಅಂದ್ರೆ ಭೂಮಿ ಜೊತೆ ಒಡನಾಟ ಇರಬೇಕು ಅಂತ ಅಂದಾಗ ನಮಗ ಅದಕ್ಕೊಂದು ಹಿನ್ನೆಲೆ ಬೇಕಾಗುತ್ತೆ. ಮಣ್ಣು ಹೆಂಗಿದೆ, ಅದರ ಆರೋಗ್ಯ ಹೆಂಗಿದೆ, ಗಾಳಿ ಹೆಂಗಿದೆ, ಬಿಸಿಲು ಹೆಂಗಿದೆ, ನೀರು ಹೆಂಗಿದೆ, ಮತ್ತು ನೀರಿಗೂ ಮತ್ತು ಭೂಮಿಗೂ ಯಾವ ರೀತಿ ಸಂಬಂಧ ಇದೆ, ಬೆಳೆಗಳಿಗೂ ಮಣ್ಣಿಗೂ ಗಾಳಿಗೂ ಯಾವ ರೀತಿ ಸಂಬಂಧ ಇದೆ. ಇದು ಒಂದು ಧ್ಯಾನಸ್ಥ ಸ್ಥಿತಿನೂ ಆಗ್ಬಹುದು, ನಾವು ಬಾಲ್ಯದಿಂದ ಕಲ್ಕೊಂಡಂತದ್ದು ಆಗಿರ್ಬೋದು. ಅದು ನಿಮ್ಗೆ ಗೊತ್ತಿತ್ತಾ ಹಿಂಗೆ ಹಿಂಗೆ ಇರುತ್ತೆ ಅಂತ ಒಂದು ಕ್ರಿಯೆ ನಡೀತಾ ಇದೆ ನಿಸರ್ಗದೊಳಗಂತ. ನಾನು ಹುಟ್ಟಿದ್ದು ಕೃಷಿಕ ಪರಿವಾರದಲ್ಲಿ. ನಂದು SSLC ಮುಗಿದ ನಂತರ ನಮ್ಮ ಅಜ್ಜ ಹೇಳಿದ್ರು, ನೀನು ಮುಂದೆ ಕಲಿಯೋದು ಬೇಡ, ಹೊಲಕ್ಕೆ ಹೋಗಿ ಗದ್ದೆನಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರು. ಒಂದು ಕಂಡೀಷನ್ ಹಾಕಿದ್ರು, ಕಾಲೇಜ್ ಹೋದ್ರೆ ಅಡ್ಡಿಲ್ಲ, 9 ಗಂಟೆವರೆಗೆ ನೀನು ಹೊಲದಲ್ಲಿ ಕೆಲಸ ಮಾಡಬೇಕು, ಆ ನಂತರ ಬೇಕಾದ ನೀನು ಕಾಲೇಜ್ ಹೋಗು. ಆವಾಗ ಕರೆಂಟ್ ಇರಲಿಲ್ಲ, ನಮ್ಮ ತೋಟಕ್ಕೆ ನೀರು ನಾವು ದೊಟ್ಟೆಯಿಂದ, ದೊಟ್ಟೆ ಅಂತ ಹೇಳಿದ್ರೆ ಒಂದು ಉದ್ದ ಜಲ್ಲಕ್ಕೆ ಒಂದು ಕೆಳಗಡೆ ಒಂದು ಡಬ್ಬೆ ಕಟ್ಟಿ ಅದ್ರಿಂದ ನೀರು ಎತ್ತ ಹಾಕ್ಬೇಕು. ಬೆಳಿಗ್ಗೆ ನಮ್ಮ ದಿನಚರಿ ಹೇಗೆ ಇರ್ತಿತ್ತು ಅಂತ ಹೇಳಿದ್ರೆ, ಹುಣ್ಣಿಮೆ ದಿವಸ ಆದರೆ ಸಾಯಂಕಾಲ ಹುಣ್ಣಿಮೆ ಬೆಳಕಿನಲ್ಲಿ ನಾವು ನೀರು ಎತ್ತ ಹಾಕ್ಬೇಕಾಗಿತ್ತು ಬಾವಿಯಿಂದ ಗಿಡಗಳಿಗೆ ಅಂದ್ರೆ ಅಡಿಕೆ ಬಾಳೆ ತೆಂಗು ಎಲ್ಲ ಇತ್ತು, ಅದಕ್ಕೆ ನಾವು ದೊಟ್ಟೆ ನೀರು ಎತ್ತಾಗಬೇಕಿತ್ತು. ಅಮಾವಾಸ್ಯ ಟೈಮ್ನಲ್ಲಿ ಅಂದ್ರೆ ಕತ್ತಲೆ ಟೈಮ್ನಲ್ಲಿ ಬೆಳಿಗ್ಗೆ ಚಂದ್ರೋದಯ ಆಗ್ತದೆ, ಆವಾಗ 4 ಗಂಟೆ ಎದ್ದು ನಾವು ನೀರು ಎತ್ತ ಹಾಕಬೇಕಾಗಿತ್ತು. ಆ ನಂತರ ಹೊಲಗೆ ಕೂಡ ಕೃಷಿ ಮಾಡುವಾಗ ಗದ್ದೆ ನೆಡುವಾಗ ನಾವು ಬೆಳಿಗ್ಗೆ 6 ಗಂಟೆ ಎದ್ದು ಹೋಗಿ 9 ಗಂಟೆವರೆಗೆ ಅಲ್ಲಿ ಇದ್ದು ಆ ನಂತರ ನಾನು ರೆಡಿಯಾಗಿ ಕಾಲೇಜಿಗೆ ಹೋಗಬೇಕಾಗಿತ್ತು. ಈ ನಮ್ಮ ಪರಿಸ್ಥಿತಿ ನಮ್ಮ ಅಜ್ಜನವರಿಂದ ನಮ್ಗೆ ಕೊಟ್ಟ ಒಂದು ದೇಣಿಗೆ. ಹಾಗಾಗಿ ಈ ಕೃಷಿ ಬಗ್ಗೆ ನನಗೆ ಸಣ್ಣ ಬಾಲ್ಯದಿಂದ ಅನುಭವ ಇತ್ತು, ಮತ್ತೆ ಅದು ನನಗೆ ಈಗ ಕೂಡ ಅದು ಉಪಯೋಗ ಆಗ್ತಾ ಇದೆ. ಮತ್ತೆ ನಮ್ಮ ಅಜ್ಜನವರಿಂದ ನಮ್ಮ ಮನೆಯಲ್ಲಿ ಒಂದು 20-25 ದನಗಳಿದ್ವು. ನಾವು ಆವಾಗಿಂದ ಸಾವಯವ ಕೃಷಿನಲ್ಲೇ ನಾವು ಬೆಳೆದದ್ದು. ವರ್ಷಕ್ಕೆ ನಾವು ಒಂದು ಹೊಲದಲ್ಲಿ 2 ಬೆಳೆ ತೆಗಿತಿದ್ವಿ. ಮಳೆಗಾಲದಲ್ಲಿ ಭತ್ತ ಬೆಳೀತಿದ್ವಿ, ಮತ್ತೆ ಚಳಿಗಾಲದಲ್ಲಿ ದ್ವಿದಳ ಧಾನ್ಯ, ಉದ್ದು, ಅಲಸಂದಿ, ಹೆಸರು, ಮತ್ತೆ ಈ ದನಕ್ಕೆ ಹುರುಳಿ ಇವನ್ನೆಲ್ಲ ನಾವು ಬೆಳೆಸ್ತಾ ಇದ್ವಿ. ಹಾಗಾಗಿ ನನಗೆ ಅದು ಬಾಲ್ಯದಿಂದಲೂ ಈ ಅನುಭವ ಇದ್ದರಿಂದ ಇಲ್ಲಿ ನನಗೆ ಅದು ಅನುಕೂಲ ಇದೆ. ನಾವು ಯಾವ ರೀತಿ ಮಣ್ಣಲ್ಲಿ ಯಾವ ರೀತಿ ಗೊಬ್ಬರ ಹಾಕಬೇಕು, ಎಷ್ಟು ಹಾಕಬೇಕು ಅನ್ನುವಂಥ ಮಾಹಿತಿ ನನಗೆ ಇಲ್ಲಿ ಮತ್ತು ನಾನು ಹೊಸದಾಗಿ ಪಡೆಯುವಂಥ ಅವಶ್ಯಕತೆ ಬೀಳಲಿಲ್ಲ. ಆದರೆ ಅವಾಗ ಒಂದೇ ಬೆಳೆಯನ್ನು ಬೆಳೀತಾ ಇದ್ರು, ಅಥವಾ ಒಂದು ತಾಕಿನೊಳಗೆ ಪ್ರಮುಖ ಬೆಳೆ, ಒಳ ಬೆಳೆ ಹಿಂಗೆಲ್ಲನೂ ಇರ್ತಿತ್ತು, ಹಿರಿಯರು ಮಾಡ್ತಿದ್ರು. ಆ ನಂತರ ಮಧ್ಯೆ ತಪ್ಪಿ ಹೋಗಿತ್ತು ಅದು ಅಲ್ಲ. ನಮ್ಮ ಊರಲ್ಲಿ ಈಗಲೂ ನಡೀತಾ ಇದೆ. ನಮ್ಮ ಊರಲ್ಲಿ ನಮ್ಮ ಅಜ್ಜ ತಂದೆಯವರು ಚಿಕ್ಕಪ್ಪನವರು ಏನ್ ಬೆಳೆ ಬೆಳೆಸ್ತಾ ಇದ್ರು ಅದು ಈಗಲೂ ಕೂಡ ನಮ್ಮ ತಮ್ಮ ಮಾಡ್ತಾ ಇದ್ದಾನೆ. ಊರಲ್ಲಿ ಕುಮಟಾದ ತಾಲೂಕು ಕೊಡಕಣಿ ಗ್ರಾಮದಲ್ಲಿ ನಮ್ಮ ತಮ್ಮ ಮಾಡ್ತಾ ಇದ್ದಾನೆ. ನಮ್ಗೆ ಈ ಸರ್ವಿಸ್ ಹೋದಾವ್ ನಾವು ಕೆಲಸ ಮಾಡದೇನೆ ಇರಬಹುದು, ಅದು ಅನುಭವ ಮೊದಲಿಂದ. ಹಾಗಾಗಿ ಈಗ ನೀವು ಒಂದೇ ತಾಕಿನೊಳಗ ಅದು 25 ಗುಂಟೆಯೊಳಗ ಅನೇಕ ಬೆಳೆಗಳನ್ನ ಆಯೋಜನೆ ಮಾಡಿದಿರಿ. ತೆಂಗು, ಅಡಿಕೆ, ಬಾಳೆ, ಕಬ್ಬು, ಅನಾನಸು, ತರಕಾರಿ, ಕಾಳುಮೆಣಸು, ಔಷಧಿ ಸಸ್ಯಗಳು ಇವೆಲ್ಲವನ್ನು ಕೂಡ ಈ ರೀತಿ ಮಾಡಿದರೆ ಹಿಂಗೆ ಸಮರ್ಪಕವಾಗಿ ನಾವು ಇರುವಂತಹ ನೈಸರ್ಗಿಕ ಸಂಪನ್ಮೂಲವನ್ನು ಬಳಸ್ಕೋಬಹುದು ಅಂತೇಳಿ ಅನಿಸಿತ್ತಾ ನಿಮಗೆ? ಹೌದು, ಯಾಕಂತೇಳಿದ್ರೆ ನಾವು ನಂದು ಸರ್ವಿಸ್ನಲ್ಲಿ ಇರುವಾಗಲೂ ಕೂಡ ನಾನು ಕೃಷಿ ದರ್ಶನ ಟಿವಿನಲ್ಲಾಗಲಿ ಬೇರೆ ಬೇರೆ ಕೃಷಿ ಸಂಬಂಧಪಟ್ಟಂತ ಈ ಉತ್ಸವಗಳನ್ನು ನಾನು ಹೋಗಿ ನೋಡ್ತಿದ್ದೆ. ಕೆಲವು ಪ್ರಗತಿಪರ ರೈತರು ಹೇಳ್ತಿದ್ರು, ತಾವು 3-4 ಬೆಳೆಗಳನ್ನು ಬೆಳೆದು ನಾವು ಈ ರೀತಿ ಮಾಡಿದ್ವಿ, ಆ ರೀತಿ ಲಾಭವನ್ನು ಗಳಿಸಿದ್ವಿ ಅಂತ ಹೇಳ್ತಿದ್ರು. ಅದೇ ಅವರ ಅನುಭವವನ್ನು ನಾನು ಇಲ್ಲಿ ಅಳವಡಿಸಿದ್ದೇನೆ. ಲಾತೂರ್ನಲ್ಲಿ ಒಬ್ಬ ರೈತ, ಅದು ನಾನು ಓದಿ ಕೇಳಿದ್ದು ಮತ್ತು ಕೆಲವು ಜನ ಹೇಳಿದ್ದು ಕೂಡ, ಲಾತೂರು ಜಾಗದಲ್ಲಿ ಬಯಲು ಸೀಮೆ, ಬೋಳ್ಗುಡ್ಡ, ಅಲ್ಲಿ ನೀರಿನ ವ್ಯವಸ್ಥೆನೂ ಇರಲಿಲ್ಲ. ಜನ ಮಳೆಗಾಲದಲ್ಲಿ ಸ್ವಲ್ಪ ಜೋಳ ಗೋಧಿ ಬೆಳೆಸಿದ್ರು, ಬಾಕಿ ಟೈಮಲ್ಲಿ ಅವರೆಲ್ಲ ಊರು ಬಿಟ್ಟು ಹೋಗ್ತಿದ್ರು. ಅಲ್ಲಿ ಒಬ್ಬ ಹುಡುಗ SSLC ಮುಗಿದಂತ ಅವನ ನೌಕರಿ ಹೋಗಲಿಲ್ಲ. ಪುಣಾದಿಂದ ಒಬ್ಬ ಸಂಪನ್ಮೂಲ ವ್ಯಕ್ತಿಯ ಅನುಗ್ರಹದಿಂದ ಅವನೇನ್ ಮಾಡ್ದ, ತನ್ನ ಇರುವಂತ ಸಣ್ಣ ಜಾಗದಲ್ಲಿ ಸಣ್ಣ ಸಣ್ಣ ಹೊಂಡಗಳನ್ನು ತೋಡ್ದ, ಮತ್ತೆ ಅವರು ಒಂದು 2 ಹೆಸರುಗತ್ತೆನ ಅವರಿಗೆ ದಾನವಾಗಿ ಕೊಟ್ರು. ಅವನು ಜಾಗದಿಂದ 1.5-2 ಕಿಲೋಮೀಟರ್ ದೂರ ಅವನ ಸಣ್ಣ ಹರಿತಾ ಇತ್ತು, ಅದರಲ್ಲಿ ಕ್ಯಾನ್ನಲ್ಲಿ ತಂದು ಸಣ್ಣ ಸಣ್ಣ ಈ ಪ್ಲಾಸ್ಟಿಕ್ ಚೀಲದಲ್ಲಿ ಹನಿ ನೀರಾವರಿ ಬಳಸಿ ಅವನು ಟೊಮೆಟೊ ಬೆಳೆಸಿದ್ದ. ಇದೇ ರೀತಿ ಅವನು ಮಾಡಿದ್ರಿಂದ ಮುಂದೆ ಆ ಊರಲ್ಲಿ ಪ್ರತಿಯೊಬ್ಬರು ಟೊಮೆಟೊ ಬೆಳೆಸಿ ಆ ಊರಿನಲ್ಲಿ ಕಿಚಪ್ ಇಂಡಸ್ಟ್ರಿ ಕೂಡ ಆಗಿದಾವಂತೆ. ಇವನ್ನೆಲ್ಲ ನಾನು ಕೇಳಿ ತಿಳ್ಕೊಂಡಿದ್ದು ಮತ್ತು ಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ದು. ಹಾಗೆ ನಾವು ಸಂಪನ್ಮೂಲ ನಾವು ಏನು ಸಿಗುತ್ತೆ ಅದರಿಂದ ನಾವು ಉಪಯೋಗ ಮಾಡ್ಕೊಂಡು ಬೆಳೆಸಬಹುದು ಅನ್ನುವಂಥ ಭಾವನೆ ನನಗಿದೆ. ಬಾಳೆಯೊಳಗೆ ಮತ್ತೆ ಅಡಿಕೆ ಹಾಕಿದ್ದು ಯಾಕೆ ಹಂಗೆಲ್ಲ ಮಾಡಿದ್ದು? ಅಡಿಕೆ ಗಿಡಕ್ಕೆ ಇಲ್ಲಿ ವಾತಾವರಣ ತುಂಬಾ ಉಷ್ಣ ವಾತಾವರಣ, ಅಡಿಕೆ ಗಿಡಕ್ಕೆ ಬೆಳೆಯುವವರೆಗೆ ಅದಕ್ಕೆ ಸ್ವಲ್ಪ ನೆರಳು ಬೇಕು, ಇಲ್ವೇ ಅದು ಬೆಳೆಯುವುದಿಲ್ಲ. ಹಾಗಾಗಿ

ಅದ್ರ ಹೊರದ ಈ ವೇಸ್ಟ್ ಈ ಮೂತ್ರ ಇದೆ ಅದರಿಂದ ಫಿನೈಲ್ ಮಾಡಬಹುದು. ಇವತ್ತಿನ ದಿವಸ ಈ ಗೋಮೂತ್ರದ ಫಿನೈಲ್ ಬಹಳ ಒಳ್ಳೆ ಡಿಮಾಂಡ್ ಇದೆ. ಯಾಕಂತ ಇದರಲ್ಲಿ ಆಸ್ಪತ್ರೆಗಳಲ್ಲಿ ಅದನ್ನು ಈ ಫಿನೈಲ್ ಅನ್ನು ಯೂಸ್ ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ಆ ವಾತಾವರಣ ನಿರ್ಮಾಣ ಆಗುತ್ತೆ. ಈ ಕೆಮಿಕಲ್ ಫಿನೈಲ್ ನಿಂದ ವಾತಾವರಣದಲ್ಲಿ ರೋಗಕಾರಕವಾದ ಹಾನಿಕಾರಕವಾದ ಫ್ಯೂಮ್ಸ್ ಒಳಗಡೆ ಇರುತ್ತೆ. ಆದ್ರೆ ಈ ಗೋಮೂತ್ರದ ಫಿನೈಲ್ ನಿಂದ ಈ ಒಳಗಡೆ ರೋಗ ನಿವಾರಣ ಶಕ್ತಿಯುಳ್ಳುವಂತ ವಾತಾವರಣ ಇರ್ತದೆ. ಮತ್ತೆ ಕಾಳುಮೆಣಸು ಹಾಕಿರಲ್ಲ, ಕಾಳುಮೆಣಸು ಎಲ್ಲರೂ ತೆಂಗು ಅಥವಾ ಅಡಿಕೆ ಇದಕ್ಕೆ ಹಬ್ಸು ಅಂತ ಮೆಣಸನ್ನ ಹಾಕ್ತಾರೆ. ನೀವು ಎತ್ತರವಾಗಿ ಬೆಳಿಲಾರ್ದಂತ ಅದು ನಮ್ಮ ನೆಡದ ಮಟ್ಟಿಗೆ ಬೆಳೆಯುವಷ್ಟು ಬಳ್ಳಿಯನ್ನ ಹಾಕಿದ್ರಿ, ಅದು ಹೇಗೆ ಅನಿಸ್ತಾ ಇದೆ? ಇದು ಹೈಬ್ರಿಡ್ ಒಂದು ಪ್ರಾಯೋಗಿಕವಾಗಿ ನಾನು ಕುಮಟಾದ ಒಂದು ಹಳ್ಳಿಯಲ್ಲಿ ನೋಡಿದ್ದೆ. ಅವರಿಗೆ ರಾಷ್ಟ್ರ ಪುರಸ್ಕಾರ ಸಿಕ್ಕಿದಂಥ ಜನರು ಅವರು ಅವರು ಒಂದು ಎರಡು ಗುಂಟೆನಲ್ಲಿ ಸಣ್ಣ ಒಂದು 200 ಕಿಲೋ ಕಾಳು ಮೆಣಸನ್ನು ಬೆಳೆಸುವಂತ ಒಂದು ಪ್ರಯೋಗ ಕೂಡ ಮಾಡಿದ್ದಾರೆ. ಅವನ್ನ ನೋಡಿಕೊಂಡು ನಾನು ಕೂಡ ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಕೆಲವು ಗಿಡ ತಂದು ಪ್ರಯೋಗ ಮಾಡ್ತಾ ಇದ್ದೇನೆ. ಮೊದಲನೇ ವರ್ಷಕ್ಕೆ ನೆಟ್ಟ ಗಿಡಕ್ಕೆ ಒಂದು ಬಳ್ಳಿಗೆ ನಾನು 50 ಗ್ರಾಮ್ ಕಾಳು ಮೆಣಸು ಆಗಿತ್ತು. ಅದು ಈ ವರ್ಷ ಮತ್ತೆ ನೋಡ್ಬೇಕು ಯಾವ ರೀತಿ ಆಗುತ್ತಂತ. ಅನೇಕ ತರಕಾರಿ ಬೆಂಡೆ, ಚೌಳಿ, ಬದನೆ, ಹರಿವೆ, ಪಾಲಕ್, ತೊಂಡೆ, ಬಸಳೆ ಇಂಥವೆಲ್ಲನೂ ಬೆಳೀತಾ ಇದ್ದಾರೆ. ಅಂದ್ರೆ ಇಲ್ಲಿ ವಾತಾವರಣದಲ್ಲಿ ಇವೆಲ್ಲ ಒಗ್ಕೊಂಡು ಬೆಳೀತಾವಲ್ಲ, ಈಗ ಈ ವಾತಾವರಣಕ್ಕೆ ಇವೆಲ್ಲ ಬೆಳೀತೇವೆ. ಆದ್ರೆ ಮೆಂತ್ಯ ಸೊಪ್ಪು, ಕೋತಂಬರಿ ಸೊಪ್ಪು, ಮೆಣಸಿನಕಾಯಿ ಅಷ್ಟು ಚೆನ್ನಾಗಿ ನನ್ನ ಈ ಜಾಗದಲ್ಲಿ ಬೆಳಿಲಿಕ್ಕೆ ಆಗ್ಲಿಲ್ಲ. ನನಗೆ ಕೆಲವರು ಹೇಳಿದ್ರು ಇದು ಶೆಡ್ ನೆಟ್ ಇದು ನೆಟ್ ಹಾಕಿ ಬೆಳೆಸಿದ್ರೆ ಇದು ಬೆಳೆಸಬಹುದು ಅಂತ. ಅದಕ್ಕೆ ಅಂದ್ರೆ ತುಂಬಾ ದುಬಾರಿ ಆಗ್ತದೆ ಅಂತ ಹೇಳ್ಕೊಂಡು ಅದನ್ನ ನಾನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಖರ್ಚು ಬರುತ್ತೆ, ಅದಕ್ಕೆ ಬಂಡವಾಳ ಹಾಕ್ಬೇಕು. ಬಂಡವಾಳ ಹಾಕ್ಬೇಕು. ಬಂಡವಾಳ ಹಾಕಿದ್ರೆ ಪರವಾಗಿಲ್ಲ, ಅದು ಬರಬೇಕು, ಅಷ್ಟು ಉತ್ಪನ್ನ ಬರಬೇಕು ಅಂದ್ರೆ ಮತ್ತೆ ಬಂಡವಾಳ ಹಾಕ್ಬಹುದು. ಮತ್ತೆ ಇದನ್ನ ಮಾರಾಟ ಹೆಂಗ್ ಮಾಡಿದ್ವಿ ತರಕಾರಿ ಅವನ್ನೆಲ್ಲ? ಅದನ್ನು ಕೂಡ ಇದೆ ಸಾವಯವ ಕೃಷಿ ತರಕಾರಿ ಇದ್ದಿದ್ರಿಂದ ಕೆಲವು ನಮ್ಗೆ ಫಿಕ್ಸ್ಡ್ ಕಸ್ಟಮರ್ ಇದ್ದಾರೆ, ಫಸ್ಟ್ ಜನ ಇದ್ದಾರೆ, ಅವರಾಗಿ ಇಲ್ಲಿ ಬರ್ತಾರೆ ಅಥವಾ ನಾವು ಅಲ್ಲಿ ಹೋದವಾಗ ಕೊಡ್ತೀವಿ ಅವರಿಗೆ. ಡೋರ್ ಡೆಲಿವರಿ ಸಪ್ಲೈ ಕೂಡ ಮಾಡ್ತೀವಿ. ಕಾಳುಮೆಣಸನ್ನು? ಕಾಳುಮೆಣಸು ಸ್ವಲ್ಪ ಆಗಿತ್ತು, 50 ಗ್ರಾಮ್ ದೊಡ್ಡ ಇದೆಲ್ಲ ನಮಗೆ ಉಪಯೋಗಕ್ಕೆ ಸರಿ ಹೋಯ್ತು. ಅನೇಕ ಹಣ್ಣಿನ ಬೆಳೆಗಳನ್ನು ಕೂಡ ಬೆಳೆದಿದ್ರೆ ಅಂದ್ರೆ ಸ್ವಲ್ಪ ಸ್ವಲ್ಪ ಅಂದ್ರೂ ಅಂಜೂರ, ಆಮಟೆ, ಪೇರು, ಹಲಸು, ಮೋಸಂಬಿ, ಚಿಕ್ಕು, ವಾಟರ್ ಆಪಲ್ ಇನ್ನುವಂಥವು ಒಂದು ಎರಡು ಗಿಡ ಅಷ್ಟೇ ಅಲ್ಲ. ವಾಟರ್ ಆಪಲ್ ಒಂದು ಎರಡು ಗಿಡ, ಈ ಪಪ್ಪಾಯಿ ಗಿಡ ಇವೆಲ್ಲ ಬೆಳೆದ್ರೂ ತುಂಬಾ ಲಾಭದಾಯಕವಾಗಿದೆ. ವಾಟರ್ ಆಪಲ್ ಎರಡೇ ಗಿಡ ಇದಾವೆ, ಸಾಧಾರಣ ಮಾರ್ಚ್ನಿಂದ ಅದಕ್ಕೆ ಫಲ ಬರಲಿಕ್ಕೆ ಶುರು ಆಗುತ್ತೆ. ಇನ್ನುವರೆಗೂ ಫಲ ಬರ್ತಾ ಇದೆ. ಜೂನ್ ತಿಂಗಳು ಈಗಲೂ ಕೂಡ ಅದಕ್ಕೆ ಬರ್ತಾ ಇದೆ, ಫಲ ಬರ್ತಿದೆ. ಮತ್ತೆ ಇವತ್ತು ನಾವು ಇಲ್ಲೇ ಕೊಟ್ಟರು ಅದಕ್ಕೆ ಒಳ್ಳೆ ಬೆಲೆ ಕೂಡ ಇದೆ. ಒಳ್ಳೆ ಬೆಲೆ ಒಂದೊಂದು ಗಿಡಕ್ಕೆ ಏನಿಲ್ಲ ಅಂದ್ರೆ 400-500 ರೂಪಾಯಿ ಆಗುವಷ್ಟು ಹಣ್ಣು ನಾವು ಕೊಟ್ಟಿದ್ವಿ. ಪಪ್ಪಾಯಿ ಗಿಡ ಕನಿಷ್ಠ ಒಂದು 200-250 ಹಣ್ಣು ಪಪ್ಪಾಯಿ ಗಿಡಕ್ಕೆ ಹಿಡಿದಿತ್ತು, ಅಷ್ಟು ಧಾರಾಳವಾಗಿ ಬೆಳೆದಿತ್ತು. ಹಾಗಾಗಿ ಅವುಗಳನ್ನು ಕೂಡ ಇಲ್ಲೇ ಇಂತ ಬೆಳೀತೆ ಇಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿದೆ, ಬರ್ತಾರೆ ತಗೋತಾರೆ. ಹೌದು, ಇಲ್ಲಿ ಯಾವ್ಯಾವ ಈ ಸಾವಯವ ಕೃಷಿ ಸಲುವಾಗಿ ಯಾರಿಗೆ ಬಹಳ ಆಸಕ್ತಿ ಇದೆಯೋ ಅವರೆಲ್ಲ ಇಲ್ಲಿ ಮನೆಗೆ ಬಂದು ತಗೊಂಡೋಗ್ತಾರೆ, ಇಲ್ವೇ ನಾವು ಅವ್ರು ಕೇಳಿದಾವ ನಾವು ಹೋಗಿ ಕೊಡ್ತೀವಿ. ಮಾವು ಕೂಡ ಕಸಿ ಕಟ್ಟಿದಂತ ಮಾವನ್ನು ಹಾಕಿರಿ, ಅದು ಅನುಕೂಲ ಆಗಿದೆಯಾ? ಇಲ್ಲ, ಅದು ಈಗ ಜಸ್ಟ್ 2 ವರ್ಷ ಆಗಿದೆ ಅಷ್ಟೇ. ನಾವು 2014 ಏಪ್ರಿಲ್ನಲ್ಲಿ ರಿಟೈರ್ ಆದ್ವಿ, ಆ ಮಳೆಗಾಲದ ನಂತರ ಒಂದೊಂದೇ ಶುರು ಮಾಡಿದ್ವಿ. ಈಗ ಕೇವಲ 2 ವರ್ಷ ಕಸಿ ಕಟ್ಟಿದ ಗಿಡಗಳೆಲ್ಲ ಹಲ್ಸ್ ಆಗಲಿ, ಚಿಕ್ಕು ಆಗಲಿ, ಇಲ್ವೇ ಮೋಸಂಬಿ ಆಗಲಿ, ಇವನ್ನೆಲ್ಲ 2 ವರ್ಷದ ಗಿಡಗಳವು. ಕನಿಷ್ಠ ಒಂದು 4-5 ವರ್ಷ ಆಗಬೇಕು ಗಿಡಕ್ಕೆ, ಆ ನಂತರ ಅದಕ್ಕೆ ಫಲ ಕೊಡಬಹುದಂತ. ಈಗ ಅನಾನಸ್ ಹಾಕಿರಲ್ಲ, ಅದನ್ನ ಕುಳೆ ಬೆಳೆ ಬಿಡ್ತಿರೋ ಅಥವಾ ಒಂದ್ ಬೆಳೆ ತೆಗೆದು ಹಾಕ್ತಿರೋ ಹೇಗೆ? ಇಲ್ಲ, ಅನಾನಸ್ ಕನಿಷ್ಠ 3 ಬೆಳೆ ತೆಗಿಬೇಕು. ಒಂದ್ಸಲ ಬೆಳೆ ಬಂದ ಹಣ್ಣು ತೆಗೆದ ನಂತರ ಅದಕ್ಕೆ ಮತ್ತೊಂದು 2-3 ಕೊಂಬು ಬರ್ತವೆ. ಒಂದು ಒಳ್ಳೆ ಇರುವಂತ ಪುಷ್ಟವಾಗಿರುವಂತ ಕೊಂಬನ್ನು ಬಿಟ್ಟು ಬಾಕಿದೆಲ್ಲ ತೆಗಿಬೇಕು. ಆ ಪುಷ್ಟವಾಗಿರುವಂತ ಕೊಂಬಿಗೆ ಮತ್ತೆ ಪುನಃ ನಾವು ಮೊದಲನೇ ಸಲ ಯಾವ ರೀತಿ ಬೆಳೆ ತೆಗೆದಿದ್ವೋ ಅದೇ ರೀತಿ ಬೆಳೆ ಬರುತ್ತೆ. ಈಗ ಅದಕ್ಕೆ ಮತ್ತೆ ಪುನಃ ಯಾವುದೇ ರೀತಿ ಗೊಬ್ಬರ ಅಥವಾ ಏನು ಕೇವಲ ಗೊಬ್ಬರ ಅಷ್ಟೇ ಕೊಡಬೇಕು ಹೊರತು ಮತ್ತೆ ಬೇರೆ ಯಾವುದು ಅದಕ್ಕೆ ಕೆಲಸ ಇರೋದಿಲ್ಲ.